ಸರ್, ಈಗೆಲ್ಲ ಸಾಕಷ್ಟು ಕೃಷಿಯಲ್ಲಿ ನಮ್ಮ ರೈತ ಬಾಂಧವರು ಕೂಲಿ ಕಾರ್ಮಿಕರ ಸಮಸ್ಯೆನ ಅನುಭವಿಸ್ತಾ ಇದಾರೆ. ಅಂಥದ್ರಲ್ಲಿ ಈಗ ನಾವು ಯಾಂತ್ರೀಕರಣದಿಂದ ಸಾಕಷ್ಟು ಅನುಕೂಲಗಳನ್ನು ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಗಮನ ಹರಿಸ್ತಾ ಇದಾರೆ. ಈಗ ನಮ್ಮ ರೈತ ಬಾಂಧವರಿಗೆ ಯಾಂತ್ರೀಕರಣದಿಂದ ಯಾವ್ಯಾವ ರೀತಿ ಅನುಕೂಲಗಳಾಗ್ತಾ ಅಂತ ಹೇಳ್ತೀರಾ ಸರ್? ರೈತ ಬಾಂಧವರೇ, ಉದಾಹರಣೆಯಾಗಿ ಒಂದು ವಸ್ತುವನ್ನ ಉತ್ತಮ ಅನ್ನೋಂತೆ ನಾವು ತೋರಿಸ್ಬೇಕು. ಈಗ ಉದಾಹರಣೆಗೆ ISI ಮಾರ್ಕ್ ಅಂತ ಕೊಡ್ತಕ್ಕಂಥ ವಸ್ತು ರೈತರು ನೋಡಿದ್ರೆ ಇದು ಉತ್ತಮವಾದ್ದು ಅಂತೇಳಿ ಅವರು ಪರಿಚಯ ಮಾಡ್ತಾರೆ. ಅದೇ ರೀತಿಯಾಗಿ ರೈತರನ್ನ ಕೊಂಡ್ಕೊಳ್ತಕ್ಕಂಥ ನೇಗಿಲು ಇರ್ಬೋದು, ಕುಂಟೆ ಇರ್ಬೋದು, ಕೂರ್ಗೆ ಇರ್ಬೋದು, ಮತ್ತೆ ಕಲ್ಟಿವೇಟರ್ ಇರ್ಬೋದು, ಈ ಒಂದು ಯಂತ್ರಗಳನ್ನ ಅವರು ಮಾರಾಟ ಮಾಡಿದಾಗ ತಗೊಳ್ಬೇಕಾದಾಗ BSI ಕೋಡ್ ಅಂತ ಇದ್ರೆ, ಅಂದ್ರೆ ಅತಿ ಉತ್ತಮವಾದಂತಹ ಉಪಕರಣ ಅಂತ ತಿಳಿಯಬೇಕಾದ್ರೆ, ಆ ಉಪಕರಣಕ್ಕೆ ಉತ್ತಮವಾದ ಒಂದು ವಸ್ತು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ ಸಂಶೋಧನಾ ಕೇಂದ್ರದಲ್ಲಿ ಆ ಯಂತ್ರಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ, ಟೆಸ್ಟ್ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥೆ ಈ ಸಂಶೋಧನಾ ಕೇಂದ್ರದಲ್ಲಿದೆ. ಇಷ್ಟು ವಿಚಾರ ಈ ಸಂಶೋಧನಾ ಕೇಂದ್ರದಲ್ಲಿ ರೈತರು ಪಡ್ಕೊಳ್ಬಹುದು. ಅದೇ ಅಲ್ಲದಾಗಿ ಈಗ ಯಂತ್ರೋಪಕರಣಗಳನ್ನು ಹೇಳಿದ್ರು ನೀವು, ಈ ಯಂತ್ರೋಪಕರಣಗಳ ಬಳಕೆ ಮಾಡೋದ್ರಿಂದ 20-25% ಆಳು ಕಾಳನ್ನ ಉಳಿತಾಯ ಮಾಡಬಹುದು. ಅದಲ್ಲದೆ 65% ಸಮಯ ಉಳಿತಾಯ ಮಾಡಬಹುದು ಯಾಂತ್ರೀಕರಣದಿಂದ. ಮತ್ತೆ 15% ಉತ್ಪಾದನೆಯನ್ನು ಜಾಸ್ತಿ ಮಾಡಬಹುದು, ಇಳುವರಿಯಲ್ಲಿ ಕೂಡ ಜಾಸ್ತಿ ಮಾಡಬಹುದು. ಇಷ್ಟು ಕೂಡ ಯಂತ್ರೋಪಕರಣ ಬಳಕೆಯಿಂದ ರೈತರಿಗೆ ಅನುಕೂಲ ಆಗುತ್ತೆ. ಸರ್, ಈಗ ಹೇಳಿದ್ರಿ ಸಾಕಷ್ಟು ಬಾಡಿಗೆ ಆಧಾರಿತವಾಗಿ ನಾವು ಇಲ್ಲಿ ಎಲ್ಲ ಯಂತ್ರಗಳು ಕೊಡ್ತೀವಿ, ತರಬೇತಿ ಕೊಡ್ತೀವಿ, ಬಳಕೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಮತ್ತೆ ಇವನ್ನ ಯಾವ ರೀತಿ ಯಂತ್ರೋಪಕರಣಗಳನ್ನ ಉತ್ಪನ್ನ ಮಾಡಬೇಕು ಅದ್ರ ಬಗ್ಗೆನೂ ತರಬೇತಿ ಕೊಡ್ತೀವಿ. BSI ಕೋಡ್ ಇರತಕ್ಕಂತ ಒಂದು ಗುಣಮಟ್ಟದ ಯಂತ್ರಗಳನ್ನೆಲ್ಲ ರೈತರಿಗೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿರಿ ಸರ್. ಇದನ್ನ ಯಾವ ರೀತಿ ಬಳಸಬೇಕು, ಅದರಿಂದ ಯಾವ ರೀತಿ ಅನುಕೂಲಗಳು ಅಂತ ಹೇಳ್ತೀರಾ ಸರ್? ಉದಾಹರಣೆಯಾಗಿ ಇತ್ತೀಚಿನ ದಿನದಲ್ಲಿ ಕೂಲಿ ಆಳಿನ ಅಭಾವ ಜಾಸ್ತಿ ಆಗಿದೆ, ಮತ್ತೆ ಸಕಾಲಕ್ಕೆ ಕೂಲಿ ಆಳುಗಳು ಸಿಗೋದಿಲ್ಲ, ಸಿಕ್ಕರೂ ಕೂಡ ಅಷ್ಟು ಸಾಮರ್ಥ್ಯಯುತವಾದ ಕೆಲಸ ಮಾಡೋದಿಲ್ಲ, ದುಡ್ಡು ಖರ್ಚಾದರೂ ಕೂಡ ಕೆಲಸ ಆಗೋದಿಲ್ಲ. ಹಾಗಾಗಿ ನೀವು ಅನಿವಾರ್ಯವಾಗಿ ಕೃಷಿ ಯಂತ್ರೋಪಕರಣದ ಮರೆ ಹೋಗಲೇಬೇಕಾಗ್ತದೆ. ಕೃಷಿ ಯಂತ್ರೋಪಕರಣ ಬಿಟ್ಟು ಬೇರೆ ಏನು ಕೆಲಸ ಮಾಡೋದಿಲ್ಲ. ಹೀಗಾಗಿ ಯಂತ್ರಗಳ ಸಹಾಯದಿಂದನೇ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಉತ್ತಮವಾದ ಒಂದು ಯಂತ್ರಗಳನ್ನ ಬಳಕೆ ಮಾಡೋದ್ರೆ ಏನಾಗ್ತದೆ, ಕೃಷಿ ಸಾಮರ್ಥ್ಯ ಅಧಿಕಗೊಳಿಸಬಹುದು. ಉದಾಹರಣೆಗೆ ಒಂದು ಟ್ಯಾಕ್ಟ್ರು ಮೊದಲು ಎತ್ತರಿಂದ ಎಷ್ಟು ಒಂದಿನಕ್ಕೆ 3-4 ಎಕರೆ ಬಿತ್ತನೆ ಮಾಡಬಹುದು, ಇವತ್ತು ಅದೇ ಒಂದು ಟ್ಯಾಕ್ಟರಿಂದ ನಾವು ಬಿತ್ತನೆ ಮಾಡಿದ್ರೆ ಒಂದಿನಕ್ಕೆ 15-20 ಎಕರೆಯಷ್ಟು ನಾವು ಜಮೀನನ್ನು ಬಿತ್ತನೆ ಮಾಡಬಹುದು. ಉದಾಹರಣೆಯಾಗಿ ತೊಗೊಂಡ್ರೆ 10-15% ಜಾಸ್ತಿ ನಾವು ಉಳುಮೆ ಮಾಡಬಹುದು, ಬಿತ್ತನೆ ಮಾಡಬಹುದು, ಅಧಿಕ ಏರಿಯಾನ ಕವರ್ ಮಾಡಬಹುದು. ಹಾಗಾಗಿ ಕೃಷಿ ಸಾಮರ್ಥ್ಯ ಜಾಸ್ತಿ ಮಾಡಬಹುದು. ಒಂದು ಸುಧಾರಿತ ಯಂತ್ರೋಪಕರಣ ಬಳಕೆಯಿಂದ ತಗಲುವ ವೆಚ್ಚ ಕಡಿಮೆಗೊಳಿಸಬಹುದು. ಸಕಾಲದಲ್ಲಿ ಬಿತ್ತನೆ ಕೊಯ್ಲು ಮಾಡಬಹುದು. ಉದಾಹರಣೆಗೆ ಮಳೆ ಬರ್ತಾ ಇರ್ತದೆ, ಎಮರ್ಜೆನ್ಸಿ ಇರ್ತದೆ, ಈಗ ಮನುಷ್ಯರು ತಗೊಂಡು ಕೊಯ್ಯೋದಾದ್ರೆ 1 ಎಕರೆ ಒಂದ್ ದಿನಕ್ಕೆ ಕೊಯ್ಯಕ್ಕಾಗೋದಿಲ್ಲ. ಹಾಗಾಗಿ ನಾವು ಯಂತ್ರೋಪಕರಣಗಳ ಬಳಕೆ ಮಾಡಿದ್ರೆ ಒಂದ್ ದಿನಕ್ಕೆ ನಾವು ಸುಮಾರು 10-15 ಎಕರೆಯಷ್ಟು ನಾವು ಏರಿಯಾದಲ್ಲಿ ನಾವು ಕೊಯ್ಲು ಮಾಡಬಹುದು ಮತ್ತೆ ಬಿತ್ತನೆ ಮಾಡಬಹುದು. ಹಾಗಾಗಿ ನಾವು ಈ ಯಂತ್ರಗಳನ್ನ ಮರೆ ಹೋಗೋದು ಅನಿವಾರ್ಯವಾಗಿದೆ. ಇದಲ್ಲದೆ ಕೂಡ ಕೃಷಿ ಕಾರ್ಮಿಕರ ಶ್ರಮದ ಭಾವನೆ ತಗ್ಗಿಸಬಹುದು. ಈಗ ಅವರು ಹೆಚ್ಚೆಚ್ಚು ಕೃಷಿ ಕಾರ್ಮಿಕರು ಬೇಕಾಗ್ತದೆ ಈ ಒಂದು ಕೃಷಿಗೆ. ಹಾಗಾಗಿ ನಾವು ಯಂತ್ರೋಪಕರಣ ಬಾಳೋದ್ರಿಂದ ಕೃಷಿ ಕಾರ್ಮಿಕರ ಅವರೇನು ನಾವು ಬೇಡಿಕೆ ಇರ್ತದೆ ನಾವು ಅದು ಕಡಿಮೆ ಮಾಡಬಹುದು. ಒಂದು ಮತ್ತೆ ಅಲ್ಪ ಸಮಯದಲ್ಲಿ ಅಧಿಕ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸಬಹುದು. ಕಡಿಮೆ ಸಮಯದಲ್ಲಿ ಜಾಸ್ತಿ ಏರಿಯಾದಲ್ಲಿ ನಾವು ಏನು ಕೃಷಿ ಕಾರ್ಯಗಳನ್ನು ಮಾಡಬಹುದು ಈ ಯಂತ್ರಗಳಿಂದ. ಆಮೇಲೆ ಒಂದೇ ಸಮಯದಲ್ಲಿ 2 ಅಥವಾ 3 ರೀತಿಯಾದ ಕೃಷಿ ಕಾರ್ಯಗಳನ್ನು ಮಾಡಲು ಸಾಧ್ಯ ಆಗ್ತದೆ. ಒಂದೇಳು ರೋಟೋವೇಟರ್ ಅಂತ ತಗೊಂಡ್ರೆ ಅದು ಭೂಮಿಯನ್ನು ಉಳುಮೆಯನ್ನು ಮಾಡ್ತದೆ, ಕಸ ಕಡ್ಡಿನ ಕತ್ತರಿಸಿ ಭೂಮಿಯಲ್ಲಿ ಇನ್ಕಾರ್ಪೊರೇಟ್ ಮಾಡ್ತದೆ, ಇದೇ ರೀತಿಯಾಗಿ ಭೂಮಿಯನ್ನು ಮಟ್ಟವನ್ನು ಮಾಡುತ್ತೆ. ಹೀಗಾಗಿ ಈ ವಿವಿಧವಾದಂತಹ ಹೊಸ ಯಂತ್ರೋಪಕರಣಗಳಿಂದ ಒಂದೇ ಯಂತ್ರದಿಂದ 3-4 ಕೃಷಿ ಕಾರ್ಯಗಳು ಮತ್ತು ಚಟುವಟಿಕೆಗಳಿಗೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್, ಈ ಯಂತ್ರೋಪಕರಣಗಳನ್ನ ಪಡ್ಕೊಂಡು ಸಾಕಷ್ಟು ಅನುಕೂಲಗಳು ಮಾಡ್ಕೋಬಹುದು, ಇದರ ಉದ್ದೇಶ ಏನಂತ ಹೇಳ್ತೀರಾ ಸರ್? ಮುಖ್ಯ ಈ ಒಂದು ಯಂತ್ರೋಪಕರಣಗಳ ಬಳಕೆ ಮಾಡಿ ನಾವು ಅನುಕೂಲ ಮಾಡ್ಕೊಳ್ಳೋ ಒಂದು ಮುಖ್ಯ ಉದ್ದೇಶ ನಿಗದಿತ ಅವಧಿಯಲ್ಲಿ ಕೃಷಿ ಕಾರ್ಯಗಳನ್ನ ನಿರ್ವಹಣೆ ಮಾಡಬಹುದು, ಉತ್ಪಾದನೆ ಮತ್ತು ಉತ್ಪಾದಕತೆ, ಬೆಳೆಯ ಆಹಾರ ಧಾನ್ಯಗಳನ್ನ ಸಂರಕ್ಷಣೆ ಮಾಡಬಹುದು, ಉತ್ಪಾದಕತೆಯನ್ನು ಕೂಡ ಜಾಸ್ತಿ ಮಾಡಬಹುದು, ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಬಹುದು. ಏನಪ್ಪ, ನಾವು ಬೆಳೆದಂತ ವಸ್ತುಗಳನ್ನ ಅಥವಾ ಈಗ ತೊಗರಿ ಆಗಿರ್ಬೋದು, ತೊಗರಿ ಬೆಳೆದ ತಕ್ಷಣ ಡೈರೆಕ್ಟ್ ಆಗಿ ನೀವು ತೊಗರಿಯನ್ನ ಮಾರಾಟ ಮಾಡೋ ಬದಲು ಅದನ್ನ ಸಂಸ್ಕರಣ ಮಾಡಿ, ಅಂದ್ರೆ ಬೇಳೆ ಮಾಡಿ ಅದನ್ನ ಪ್ಯಾಕ್ ಮಾಡಿ ನೀವು ಮಾರುಕಟ್ಟೆಯಲ್ಲಿ ಮಾಡಿದ್ರೆ ನಿಮ್ಗೆ ಅತ್ಯುತ್ತಮವಾದ ಒಂದು ಬೆಲೆ ಸಿಗ್ತದೆ. ಹಾಗಾಗಿ ಈ ಯಂತ್ರೋಪಕರಣ ಬಳಕೆ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಬೆಲೆ ಪಡೆಯಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಂರಕ್ಷಣೆ ಮಾಡಿ ಕಾಳು ಕಡಿಗಳನ್ನು ಇಡಕ್ಕೆ ಅನುಕೂಲ ಆಗುತ್ತೆ. ಇನ್ನು ವಿವಿಧ ಆದಂಥ ಒಂದು ತಾಂತ್ರಿಕ ಜ್ಞಾನ ಬಳಸಿದ್ದೆಯಾದಲ್ಲಿ ನೀವು ಯಂತ್ರೋಪಕರಣಗಳಿಂದ ಅತಿ ಲಾಭವನ್ನು ಪಡ್ಕೊಳ್ಬಹುದು ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಈಗ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಲ್ಲೆಲ್ಲ ಬಾಡಿಗೆ ಆಧಾರಿತವಾಗಿ ನಮ್ಮ ರೈತರಿಗೆ ಸಾಕಷ್ಟು ಯಂತ್ರೋಪಕರಣಗಳು ದೊರೆತಾವೆ ಅಂತ ಹೇಳಿದ್ರೆ, ಯಾವ್ಯಾವ ರೀತಿ ಯಂತ್ರೋಪಕರಣಗಳು ನಮ್ಮ ರೈತರಿಗೆ ಬಾಡಿಗೆ ದೊರೆತವೆ, ಅದರ ಯಾವ ರೀತಿ ವೆಚ್ಚನ ಭರಿಸಬೇಕಾಗತ್ತೆ ರೈತ ಬಾಂಧವರು? ಮುಖ್ಯವಾಗಿ ನಾವು ಇಲ್ಲಿ ಬಾಡಿಗೆ ಆಧಾರಿತ ಸೇವಾ ಕೇಂದ್ರವನ್ನ ನಾವು ಇಟ್ಕೊಂಡಿವಿ ಇಲ್ಲಿ. ಅದರಲ್ಲಿ ಇಲ್ಲಿ ಬಂದಂತ ಒಬ್ಬ ರೈತಿಗೆ ಒಂದು ಯಂತ್ರ ಕೊಡಬೇಕಾದಾಗ ನಾವು ಮುಂಗಡವಾಗಿ ನಾವು ಹಣವನ್ನು ತಗೊಳ್ತೀವಿ. ಅದು ಬಹಳ ಅಲ್ಪ ಹಣ. ಅಂದ್ರೆ ಯಾವುದೇ ರೀತಿಯಾದ ನಾವು ಯಂತ್ರಗಳನ್ನು ಕೆಟ್ಟರೆ ಮುರಿದಾಕಿರಿ ಅನ್ನೋ ಒಂದು ಜವಾಬ್ದಾರಿ ಇರಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಮುಂಗಡ ಹಣ ಒಂದು 1,000 ರಿಂದ 5,000 ವರೆಗೂ ನಾವು ಹಣವನ್ನು ಡಿಪಾಸಿಟ್ ಇಟ್ಕೊಳ್ತೀವಿ. ಮತ್ತು ಅವರು ಸೇಫ್ ಆಗಿ ತಂದರೆ ಆ ಹಣವನ್ನು ವಾಪಸ್ ಕೊಡ್ತೇವೆ. ಮತ್ತು ದಿನದ ಬಾಡಿಗೆ ವಿವಿಧ ಯಂತ್ರಗಳಿಗೆ ವಿವಿಧ ರೀತಿ ಇದೆ. ಉದಾಹರಣೆಯಾಗಿ ನಾವು ಇಲ್ಲಿ ಸುಮಾರು ರೈತರಲ್ಲಿ ಸಿಗಲಾರ್ದಂಥ ಯಂತ್ರೋಪಕರಣಗಳು ಇಲ್ಲಿ ಇಟ್ಟಿದ್ದೀವಿ. ಉದಾಹರಣೆಯಾಗಿ ಬದು ಮಾಡ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡ್ತಕ್ಕಂಥ ಯಂತ್ರ ಇದೆ. ಅದಕ್ಕೆ ಒಂದು ದಿನಕ್ಕೆ 700 ರೂಪಾಯಿ ಬಾಡಿಗೆ ಇದೆ. ಅದಕ್ಕೆ ಸುಮಾರು 5,000 ರೂಪಾಯಿ ನಾವು ಡಿಪಾಸಿಟ್ ಇಟ್ಕೊಳ್ತೀವಿ. ಒಬ್ಬ ರೈತಿಗೆ 5 ರಿಂದ 6 ದಿವಸದವರೆಗೆ ಅವನಿಗೆ ನಿಗದಿತ ಟೈಮ್ ಇರ್ತದೆ. ಆ 5 ಅಥವಾ 6 ದಿವಸದೊಳಗಡೆ ಅವನು ಕೆಲಸ ಮಾಡ್ಕೊಂಡು ವಾಪಸ್ ತಂದು ಕೊಡಬೇಕು. ಮತ್ತೆ ಇನ್ನೊಬ್ಬ ರೈತಿಗೆ ನಾವು ಆ ಯಂತ್ರನ ಕೊಡ್ತೇವೆ. ಉದಾಹರಣೆಗೆ ಇನ್ನು ಈ ಶೇಂಗಾ ಒಣ ಬಳ್ಳಿ ಅಥವಾ ಹಸಿ ಬಳ್ಳಿಯಿಂದ ಬಿಡಿಸ್ತಕ್ಕಂಥ ಯಂತ್ರಗಳಿದೆ. ಮತ್ತೆ ಬೋದು ಕಾಲುವೆ ಮಾಡ್ತಕ್ಕಂಥ ಯಂತ್ರ ಇದೆ. ಮತ್ತೆ ಬಿತ್ತನೆ ಮಾಡ್ತಕ್ಕಂಥ ಕೂರ್ಗೆ ಇದೆ. ಮತ್ತೆ ಹರಳು ಬಿಡಿಸ್ತಕ್ಕಂಥ ಯಂತ್ರಗಳಿದೆ. ವಿವಿಧ ಯಂತ್ರಗಳನ್ನು ನಾವು ಸಂಶೋಧನಾ ಕೇಂದ್ರದಲ್ಲಿ ರೈತರಿಗೆ ನಾವು ಬಾಡಿಗೆ ಆಧಾರದಲ್ಲಿ ಕೊಡ್ತೇವೆ. ಮತ್ತೆ ಅವರು ಕಡಿಮೆ ಒಂದು ಏನು ರೇಟಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಈ ವಿಶ್ವವಿದ್ಯಾನಿಲಯದಲ್ಲಿ ಈ ಬಬ್ಬೂರು ಫಾರ್ಮ್ನಲ್ಲಿ ಕಡಿಮೆ ರೇಟಲ್ಲಿ ನಾವು ಯಂತ್ರಗಳನ್ನು ರೈತರಿಗೆ ಕೊಟ್ಟು ಅವರಿಗೆ ಅನುಕೂಲ ಮಾಡಿ ಸಮಯಕ್ಕೆ ನಾವು ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ ಈ ಸಂಶೋಧನಾ ಕೇಂದ್ರದಲ್ಲಿ ನಡೀತಾ ಇದೆ. ಆದರೆ ರೈತರು ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಇನ್ನೊಂದ್ಸಲ ವಿನಂತಿಸುತ್ತೇನೆ. ಸರ್, ಈಗ ಹಿರಿಯೂರು ಸುತ್ತಮುತ್ತ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತೈತೆ. ಈಗ ಬೇರೆ ತಾಲೂಕಿನ ರೈತರು ಇದರ ಉಪಯೋಗ ಪಡ್ಕೋಬೇಕಂದ್ರೆ ಅಲ್ಲಿ ಹತ್ರದಲ್ಲಿ ಏನಾದರೂ ಈ ಕೃಷಿ ಯಂತ್ರಧಾರೆ ಈ ಥರ ಎಲ್ಲ ಹೋಬಳಿ ಬಂದು ಈ ಥರ ಒಂದು ಪ್ರಾರಂಭ ಆಗಿದಾವೆ ಸರ್, ರೈತರಿಗೆ ಅನುಕೂಲ ಆಗ್ತಾ ಇದೆಯಾ? ಈ ಘನ ಸರ್ಕಾರ ರೈತರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಪ್ರತಿ ಒಂದು ತಾಲೂಕು ಹೋಬಳಿ ಮಟ್ಟದಲ್ಲಿ ಒಂದೊಂದು ಈ ಒಂದು ಏನು ಯಂತ್ರಧಾರೆಯನ್ನ ಮಾಡಿದರೆ ಆ ಒಂದು ಭಾಗದಲ್ಲಿ ಯಾವ ತರದ ಬೆಳೆಗಳು ಬೆಳೀತಾರೆ, ಯಾವ ಬೆಳೆಗೆ ಯಾವ ಯಂತ್ರಗಳ ಅನುಕೂಲ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಆ ರೈತರ ಬೇಡಿಕೆಗೆ ಅನುಗುಣವಾಗಿ ಆ ಯಂತ್ರಗಳನ್ನ ಯಂತ್ರಧಾರೆಯಲ್ಲಿ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಸಕಾಲದಲ್ಲಿ ಒದಿಸ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ಒಂದು ಯಂತ್ರಧಾರೆ ನೋಡ್ಕೊಳ್ತಕ್ಕಂಥ ಕೆಲವು NGO ಮಾಡ್ತಿದೆ. ಕೆಲವು ಸರ್ಕಾರದಿಂದ ಮತ್ತು ಕೃಷಿ ಇಲಾಖೆಯಿಂದ ಕೂಡ ಆ ಯಂತ್ರೋಪಕರಣಗಳನ್ನ ರೈತರಿಗೆ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆ ಯಂತ್ರಧಾರೆಯಲ್ಲಿ ಇದೆ. ಹಾಗಾಗಿ ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ರೈತರು ತಮ್ಮ ಹೋಬಳಿಯಲ್ಲಿ ಸಿಗ್ತಕ್ಕಂಥ ಯಂತ್ರಗಳನ್ನ ಬಾಡಿಗೆ ಪಡ್ಕೊಂಡು ಸಕಾಲದಲ್ಲಿ ಯಂತ್ರಗಳನ್ನು ಬಳಸಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಬಹುದು. ಸರ್, ಮತ್ತೆ ಇಲ್ಲಿ ನೀವು ತರಬೇತಿ ಕೊಡ್ತೀವಿ, ಮತ್ತೆ ಯಾವ ರೀತಿ ಬಳಕೆ ಮಾಡ್ಬೇಕಂತೆಲ್ಲ ತಿಳಿಸ್ಕೊಡ್ತೀವಿ ಅಂತಂದ್ರೆ ಯಾವ ರೀತಿ ತರಬೇತಿ ಯಾವ ರೀತಿ ತಿಳಿಸ್ಕೊಡ್ತೀರಾ ಸರ್? ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ರೈತರಿಗೆ ಯಾವ ಯಂತ್ರದ ಬಗ್ಗೆ ಯಾವ ತರಬೇತಿ ಬೇಕು ಅಂತ ಅವರು ಒಂದು 10 ರಿಂದ 15 ಜನ ಅಥವಾ 20-25 ಜನ ಒಟ್ಟಿಗೆ ಬಂದು ನಮಗೆ ಈ ಒಂದು ಹೊಸ ಯಂತ್ರ ಬಂದಿದೆ, ಅದರ ಬಳಕೆ ಮಾಡಬೇಕು, ಮತ್ತು ಇದನ್ನು ಯಾವ ಥರ ಆಪರೇಟ್ ಮಾಡಬೇಕು, ಇದರಿಂದ ಯಾವ ಥರ ಅನುಕೂಲ ಅನ್ನೋ ಒಂದು ವಿಚಾರ ಬಂದಾಗ ಆ ರೈತರ ಏನು ಬೇಡಿಕೆ ಕೊಟ್ಟಿರ್ತಾರೋ ಆ ಬೇಡಿಕೆಗೆ ಅನುಗುಣವಾಗಿ ಆ ಥರದ ಒಂದು ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತೇವೆ. ಸುಮಾರು 1 ದಿನದ ತರಬೇತಿ, 2 ದಿನದ ತರಬೇತಿ, 5 ದಿನದ ತರಬೇತಿ, 1 ವಾರದವರೆಗೆ ರೈತರು ಇಲ್ಲಿ ಉಳ್ಕೊಂಡು ತರಬೇತಿ ವ್ಯವಸ್ಥೆಯನ್ನು ಮಾಡ್ತೇವೆ. ಆ ವಿಚಾರ ಸಂಬಂಧಪಟ್ಟಾಗೆ ಅದು 2 ದಿವಸದಿದ್ದರೆ 2 ದಿವಸದಲ್ಲೇ ನಾವು ಮಾಡಿ ಕಳಿಸ್ತೇವೆ. ಒಂದೇ ದಿವಸದಲ್ಲೇ ನಾವು ತರಬೇತಿ ಕೊಟ್ಟು ಕಳಿಸ್ತೇವೆ. ಆ ಒಂದು ರೈತರ ಯಾವ ಥರದ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆಗೆ ಪರಿಹಾರ ಉಪಾಯವಾಗಿ ನಾವು ಇಲ್ಲಿ ಒಂದು ಎಲ್ಲ ತಾಂತ್ರಿಕ ಸಭೆಯನ್ನು ಮಾಡಿ ಮತ್ತು ನಾವೆಲ್ಲ ವಿಜ್ಞಾನಿಗಳು ಸೇರಿ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿನ ಒದಿಸ್ತಕ್ಕಂಥ ವ್ಯವಸ್ಥೆ ನಾವಿಲ್ಲಿ ಮಾಡ್ತೇವೆ. ಸರ್, ರೈತರಿಗೆ ಬರೀ ತರಬೇತಿ ಕೊಡೋದು ಅಥವಾ ಈ ಬಾಡಿಗೆ ಕೊಡೋದು ಮಾತ್ರ ಯಂತ್ರಗಳು ರೈತರು ಆಸಕ್ತಿ ಪಟ್ಟರೆ ನಾವು ಖರೀದಿಗೂ ಕೊಟ್ಟು ಅವ್ರು ರೈತರು ನಮಗೆ ಇವಾಗ ಒಂದು ಬಿತ್ತನೆ ಕೂರಿಗೆ ಇರ್ಬೋದು, ಎಡೆಕುಂಟೆ ಇರ್ಬೋದು, ಬೇರೆ ಬೇರೆ ಅವನ್ನೆಲ್ಲ ಖರೀದಿಗೆ ಕೂಡ ಒಂದೇನಾದ್ರೂ ವ್ಯವಸ್ಥೆ ಇದೆಯಾ ಇಲ್ಲಿ? ಇದು ಒಂದು ಚಿಕ್ಕ ಒಂದು ಸಂಶೋಧನೆ ಕೇಂದ್ರ. ಇಲ್ಲಿಂದ ನಾವು ಈಗಾಗಲೇ ಈಗ ದೊಡ್ಡ ಮಟ್ಟದ ಒಂದು ಯಂತ್ರಗಳನ್ನು ಇಲ್ಲಿಂದ ಕೊಡೋಕ್ಕಾಗೋದಿಲ್ಲ. ನಮ್ಮ ಒಂದು ಸಂಶೋಧನೆಯ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಇಲ್ಲಿ ನಾವು ಸೈಕಲ್ ವೀಡರ್ ಅಂತ ಒಂದು ಕೊಡ್ತೇವೆ. ಮತ್ತೆ ಇದು ಗ್ರೌಂಡ್ನಟ್ ಶೆಲ್ಲರ್, ಶೇಂಗಾಕಾಯಿ ಸಿಪ್ಪೆ ಸುಲಿತಕ್ಕಂಥ ಯಂತ್ರಗಳನ್ನು ನಾವು ಮಾತ್ರ ಇಲ್ಲಿಂದ ಕೊಡಕ್ಕೆ ಸಾಧ್ಯ ಆಗ್ತದೆ. ಉಳಿದು ಒಂದು ತಾಂತ್ರಿಕ ಜ್ಞಾನ, ತಾಂತ್ರಿಕ ಮಾಹಿತಿಯನ್ನು ನಾವು ರೈತರಿಗೆ ಕೊಡ್ತೇವೆ. ಇವ್ರು ಈ ತರ ಇನ್ನೂ ಏನಾದರೂ ಬೇಕಾ ಬಿತ್ತನೆ ಕೂರಿಗೆ ಬೇರೆ ಬೇರೆ ಈಗ ಟ್ರ್ಯಾಕ್ಟರ್ ಸಂಬಂಧಪಟ್ಟ ಉಪಕರಣಗಳು ಬೇಕಂದ್ರೆ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಾಕಷ್ಟು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅನುಕೂಲ ಇದೆ ಅಂತೀರಾ ಸರ್? ಮುಖ್ಯವಾಗಿ ಈ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಕೃಷಿ ಇಲಾಖೆಯಿಂದನೇ ಜಾಸ್ತಿ ಕೊಡ್ತಾರೆ. ಆ ಥರದ ಯಂತ್ರಗಳು ಆ ಇಲಾಖೆ ಮುಖಾಂತರ ಮತ್ತು ಬೇರೆ ಎಲ್ಲಿ ಸಿಗದಿದ್ರೆ ನಾವು ಬೇರೆ ಬೇರೆ ಕಂಪನಿ ಮುಖಾಂತರ ಬೇರೆ ಎಲ್ಲಿ ಸಿಗ್ತೇವೆ ಮತ್ತು ಯಾವ ಥರದ ಬಳಕೆ ಮಾಡ್ತಾರೆ ಏನು ಅನ್ನೋ ವಿಚಾರವಾಗಿ ನಾವು ಹೊರ ರಾಜ್ಯದಲ್ಲಿ ಸಿಗ್ತಕ್ಕಂಥ ಯಂತ್ರೋಪಕರಣಗಳ ಬಗ್ಗೆ ಮತ್ತು ಅದರ ಬಗ್ಗೆ ಮಾಹಿತಿ ಬಗ್ಗೆ ಎಲ್ಲ ರೈತರಿಗೆ ನಾವು ಆಸಕ್ತ ಉಳ್ಳಂಥ ರೈತರಿಗೆ ನಾವು ಮಾಹಿತಿ ಕೊಡ್ತೇವೆ. ಕೊಟ್ಟು ಆ ಯಂತ್ರನ ತರ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೇವೆ. ಈಗ ನಿಮ್ಮ ಇಲ್ಲಿ ಸಾಕಷ್ಟು ಯಂತ್ರಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ರೈತರು ಆಸಕ್ತಿ ಯಾವ ರೀತಿ ತೋರಿಸ್ತಿದ್ದಾರೆ, ಅದನ್ನೆಲ್ಲ ಬಾಡಿಗೆ ಪಡ್ಕೊಂಡು ಹೋಗಿ ಅನುಕೂಲಗಳು ಪಡ್ಕೊಳ್ತಾ ಇದ್ದಾರೆ ಸರ್ ರೈತರು? ತುಂಬಾ ಜನ ಆ ಥರ ರೈತರು ಇತ್ತೀಚಿನ ದಿನಗಳಲ್ಲಿ ಯುವ ರೈತರು ಬಂದು ಈ ತರದ ಯಂತ್ರಗಳ ಮಾಹಿತಿ ಕೇಳ್ತಾರೆ, ಯಂತ್ರಗಳನ್ನ ತರಿಸ್ಕೊಂಡು ಅದನ್ನ ಬಳಕೆನೂ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಹೆಚ್ಚೆಚ್ಚಿನದಾಗಿ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾನು ಹೇಳ್ಬೋದು. ಈಗ ಇತ್ತೀಚೆಗೆ ಕೊರೋನಾ ಬಂದ ಮೇಲೆ ತುಂಬಾ ಜನ ಯುವಕರು ಕೃಷಿ ಕಡೆ ವಾಲಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಜನ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಬಂದು ವ್ಯವಸಾಯ ಮಾಡ್ತಕ್ಕಂಥ ನಿರ್ದೇಶನ ಬಹಳ ಇದೆ. ಹಾಗಾಗಿ ಹೆಚ್ಚಿನ ಒಂದು ಯುವಕರು ಈಗ ವ್ಯವಸಾಯದ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಸಂಶೋಧನಾ ಕೇಂದ್ರ ಎಷ್ಟು ಸಾಧ್ಯ ಆಗುತ್ತೋ ಅವರಿಗೆ ತಾಂತ್ರಿಕ ಮಾರ್ಗದರ್ಶನ ನೀಡುತ್ತಾ ಅವರಿಗೆ ವ್ಯವಸಾಯದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಅದನ್ನು ನಾವು ಮಾಡ್ತಾ ಇದ್ದೇವೆ. ಯಾವ್ಯಾವ ಥರದ ಯಂತ್ರಗಳು ಬಾಡಿಗೆ ಸರ್? ಈಗ ಬರೀ ಉಳುಮೆ ಮಾಡ್ಲಿಕ್ಕೆ ಮಾತ್ರನಾ ಅಥವಾ ಈ ಔಷಧಿ ಸಿಂಪಡಣೆ ಮಾಡ್ಕೊಳ್ಲಿಕ್ಕೂ ಈಗ ಬಿತ್ತನೆ ಮಾಡ್ಲಿಕ್ಕೂ ಹೇಳಿದ್ರಿ, ಸಾಕಷ್ಟು ಎಲ್ಲ ಥರದ ಬಿತ್ತನೆಗಳು ಸಣ್ಣ ರಾಗಿಯಿಂದ ಹಿಡಿದು ಶೇಂಗಾ ಸೂರ್ಯಕಾಂತಿ ಮೆಕ್ಕೆಜೋಳ ಈ ಥರ ಎಲ್ಲ ಒಂದು ಬಿತ್ತನೆ ಮಾಡ್ಲಿಕ್ಕೂ ಒಂದು ಯಂತ್ರಗಳು ಬಾಡಿಗೆ ಸಿಗ್ತಾವ ಸರ್? ಇಲ್ಲಿ ಮುಖ್ಯವಾಗಿ ಈಗ ಕೃಷಿ ಇಲಾಖೆಯಿಂದ ಯಾವುದು ಸಿಗೋದೋ ಇಲ್ಲವೋ ಅದನ್ನು ನಾನು ಇಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿ ಉದಾಹರಣೆಯಾಗಿ ಇರಳಿ ಬಿತ್ತನೆ ಕೂರಿಗೆ ಇದೆ, ಬಿತ್ತನೆ ಆದಮೇಲೆ ಅಲ್ಲಿ ಕಳೆ ತಕ್ಕಂಥ ಯಂತ್ರ ಮಾಡಿದ್ದೇವೆ, ಅದಾದ ನಂತರ ಈರುಳ್ಳಿಯನ್ನು ಅದನ್ನು ಗ್ರೇಡ್ ಮಾಡ್ತಕ್ಕಂಥ ಯಂತ್ರ ಮಾಡಿದ್ದೇವೆ, ಅದು ಗ್ರೇಡ್ ಮಾಡಿ ಆದಮೇಲೆ ಅದನ್ನು ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆನ ಕೂಡ ನಾವು ತಾಂತ್ರಿಕ ಜ್ಞಾನದ ಮುಖಾಂತರ ತಿಳಿಸ್ತೇವೆ. ಉದಾಹರಣೆಗೆ ಶೇಂಗಾ ತೊಗೊಂಡ್ರೆ ಶೇಂಗಾ ಬಿತ್ತನೆ ಕೂರಿಗೆ ಆಯಿತು, ಬಿತ್ತನೆ ಶೇಂಗಾ ಕೀಳ್ತಕ್ಕಂಥ ಯಂತ್ರ ಇದೆ, ಕಿತ್ತೆ ಆದಮೇಲೆ ಅದಕ್ಕೆ ಔಷಧಿ ಹೊಡಿತಕ್ಕಂಥ ಯಂತ್ರನ ಇದೆ, ಔಷಧಿ ಹೊಡೆದು ಆದ ನಂತರ ಶೇಂಗಾನ ಮಿಷಿನ್ಗೆ ಹಾಕಿ ಯಂತ್ರ ಅಂದರೆ ನಾವು ವೆಟ್ ಪಾಟ್ ಥ್ರೆಷರ್ ಅಂತ ಯಂತ್ರದಿಂದ ಕಾಯಿಯನ್ನು ಬೇರ್ಪಡಿಸ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತು ಇದು ಆದ ಬೇರ್ಪಡಿಸಿ ಆದಮೇಲೆ ಶೇಂಗಾನ ಗ್ರೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಗ್ರೇಡ್ ಆದಮೇಲೆ ಶೇಂಗಾ ಕಾಯಿ ಸಿಪ್ಪೆ ಸುಲಿತಕ್ಕಂಥ ಯಂತ್ರಗಳು ಕೂಡ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ರೈತರಿಗೆ ಬಾಡಿಗೆ ಆಧಾರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಇದು ಒಂದು ಇನ್ನೂ ಚಿಕ್ಕ ಪ್ರಮಾಣದಲ್ಲಿದೆ, ಇನ್ನೂ ದೊಡ್ಡ ಪ್ರಮಾಣದಲ್ಲಾದರೆ ತುಂಬ ಜನ ಎಲ್ಲ ಜಿಲ್ಲೆಯ ರೈತರಿಗೆ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಈಗ ಇದು ಪ್ರಾರಂಭ ಹಂತದಲ್ಲಿದೆ. ಮುಂದಿನ ರೈತರಿಗೆ ಅನುಕೂಲ ಆಗಂತ ಯಾವ ರೀತಿ ಯಂತ್ರಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ ಸರ್? ಪ್ರತಿನಿತ್ಯ ರೈತರ ಒಂದು ಈ ಒಂದು ಕೂಲಿ ಆಳಿನ ಮತ್ತು ಈ ಸಮಯಕ್ಕೆ ಸರಿಯಾಗಿ ವ್ಯವಸಾಯ ಮಾಡ್ತಕ್ಕಂಥ ವ್ಯವಸ್ಥೆ ಬಗ್ಗೆ ರೈತರು ಬಂದು ನಮ್ಮ ಹತ್ರ ಚಿಂತನೆ ಮಾಡ್ತಾರೆ. ಉದಾಹರಣೆಯಾಗಿ ಶೇಂಗಾ, ಶೇಂಗಾ ಕಿತ್ತೆ ಆದಮೇಲೆ ಮತ್ತೆ ಅವ್ರನ್ನು ಬಣಮೆ ಹಾಕ್ಬೇಕು, ಬಣಮೆ ಹಾಕಿದ ಮೇಲೆ ಅದನ್ನು ಒಂದು ಒಣಗಿದ ಮೇಲೆ ಅದಕ್ಕೆ ಕಿತ್ತಬೇಕು, ಕಾಯಿನೇ ಬಿಡಿಸ್ಬೇಕು, ಬಿಡಿಸಿ ಆದಮೇಲೆ ಪ್ಯಾಕ್ ಮಾಡಿ ಎಲ್ಲ ಗಾಳಿ ತರಬೇಕು. ಸರ್, ನಮಗೆ ಕಂಬೈಂಡರ್ ಬೇಕು ಅನ್ನೋ ಥರ ಕೇಳ್ತಾರೆ. ಉದಾಹರಣೆಯಾಗಿ ಭತ್ತ ನಾಟಿ ಮಾಡೋಕ್ಕೆ ಯಂತ್ರ ಇದೆ, ನಾಟಿ ಮಾಡಿ ಆದ ತಕ್ಷಣ ಒಂದೇ ಸರ್ತಿಗೆ ಕಟಾವು ಮಾಡ್ತಕ್ಕಂಥ ಕಂಬೈಂಡರ್ ಬರ್ತದೆ, ಒಂದೇ ಸರ್ತಿ ಅದು ಕಾಳು ಬರ್ತದೆ, ಬ್ಯಾಗ್ ಮಾಡ್ಕೊಂಡು ಹೋಗಿ ಮಾರ್ಕೆಟ್ಗೆ ಮಾರ್ತಾರೆ. ಅದೇ ಥರ ಶೇಂಗಾ ಕೂಡ ನಮಗೆ ಒಂದೇ ಸರ್ತಿಗೆ ಶೇಂಗಾ ಭೂಮಿಯಲ್ಲೇ ಕಿತ್ತಿ ಕಾಯಿಯಿಂದ ಬೇರ್ಪಡಿಸಿ ಕಾಯಿ ಬೇರೆ ಬಳ್ಳಿ ಬೇರೆ ಆಗಿ ಅದು ಬಂದರೆ ನಮಗೆ ಭಾಳ ಅನುಕೂಲ ಆಗ್ತಂತ ಈ ಥರದ ಯಂತ್ರಗಳನ್ನು ಕೇಳಿದರೆ. ಹಾಗಾಗಿ ಇದು ಈ ಥರದ ದೊಡ್ಡ ಯಂತ್ರಗಳು ಜಪಾನ್ ದೇಶ ಹೊರಗಡೆ ದೇಶದಲ್ಲಿದೆ. ಆದರೆ ಈ ನಮ್ಮ ದೇಶಕ್ಕೆ ನಮ್ಮ ರೈತರಿಗೆ ಈಗ 1 ಎಕರೆಯಿಂದ 50 ಎಕರೆ ಇರ್ತಕ್ಕಂಥ ರೈತರಿದ್ದಾರೆ. ಆ ರೈತರಿಗೆ ಆ ಒಂದು ಭೂಮಿಯ ಅಳತೆ ಪ್ರಕಾರ ಲ್ಯಾಂಡ್ ಹೋಲ್ಡಿಂಗ್ ಪ್ರಕಾರ ಚಿಕ್ಕ ಚಿಕ್ಕ ಯಂತ್ರಗಳನ್ನು ನಾವು ಮಾಡಿ ಆ ಥರ ಮಾಡಿದರೆ ಅನುಕೂಲ ಆಗ್ತಂತ ಭಾವನೆ ನಮ್ಮದು ಇದೆ ಕೂಡ. ಈ ದಿಶೆಯಲ್ಲಿ ಈಗ ಹೆಚ್ಚಿನ ಸಂಶೋಧನೆ ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ರೈತರಿಗೆ ಈ ಶೇಂಗಾ ಕಂಬೈಂಡರ್ ಬರಬಹುದನ್ನೋ ಒಂದು ಆಶಯ ಭಾವನೆ ನಮ್ಮಲ್ಲಿದೆ. ಈಗ ವಾರ ಪೂರ್ತಿ ರೈತರಿಗೆ ಬಾಡಿಗೆ ಸಿಗುತ್ತಾ? ಈಗ ಶನಿವಾರ ಭಾನುವಾರ ರಜೆ ಇದ್ದಾಗ ಅಂತ ಸಂದರ್ಭದಲ್ಲಿ ಏನಾದರೂ ರೈತರಿಗೆ ಒಂದು ಬಾಡಿಗೆ ಸೌಲಭ್ಯಗಳು ಯಂತ್ರೋಪಕರಣಗಳ ಸೌಲಭ್ಯಗಳು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತಾ ಆಗಲ್ವಾ ಸರ್? ಇದು ಸರ್ಕಾರ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಏನು ಸರ್ಕಾರದ ದಿನದಲ್ಲಿ ಮಾತ್ರ ಇಲ್ಲಿ ಯಂತ್ರೋಪಕರಣಗಳನ್ನು ನಾವು ಬಾಡಿಕೊಡೋ ವ್ಯವಸ್ಥೆ ಇರ್ತದೆ. ರಜೆ ದಿನ ರಜೆಯಾಗಿರ್ತದೆ. ಹಾಗಾಗಿ ಅನಿವಾರ್ಯ ಸಂದರ್ಭ ಬಂದಾಗ ನಾವು ಕೂಡ ನಾವು ಬಂದು ರಜೆ ದಿನದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಅದು ಸ್ವಲ್ಪ ಕಷ್ಟ ಸಾಧ್ಯ. ಬೆಳಗ್ಗೆ 9 ಗಂಟೆಯಿಂದ ನಾವು ಸಾಯಂಕಾಲ 5:30-6 ಗಂಟೆವರೆಗೂ ಅವ್ರಿಗೆ ಅವಕಾಶ ಇರ್ತದೆ. ಆವಾಗ ಬಂದು ಯಂತ್ರಗಳನ್ನು ತಗೊಳ್ಬೋದು. ಮತ್ತು ಶನಿವಾರ ದಿವಸ ಹಾಫ್ ಡೇ ಅಂದರೆ 1 ಗಂಟೆ ತನಕ ಸಮಯ ಇರ್ತದೆ. ಆ ಸಮಯದಲ್ಲಿ ತಂದು ಕೊಡ್ಬೋದು. ಇಲ್ಲ ಅಂದಾಗ ನಾವು ಕೂಡ ಅವರಿಗೆ ಒಂದು ಕನ್ಸೆಷನ್ ಕೊಡ್ತೀವಿ. ಭಾನುವಾರ ರಜೆ ಇರೋದ್ರಿಂದ ಸೋಮವಾರ ತಂದು ಕೊಡಿ ಅನ್ನೋ ಒಂದು ವ್ಯವಸ್ಥೆ ಇರ್ತೀವಿ. ಅಥವಾ ಹಬ್ಬ ಹರಿದಿನಗಳಲ್ಲಿ ಬಂದಾಗ ಕೂಡ ನಾವು ಅವರಿಗೆ ಒಂದು ಕನ್ಸೆಷನ್ ಇರ್ತದೆ. ಹಬ್ಬ ಹರಿದಿನ ಮುಗಿದಾದ್ಮೇಲೆ ನಾವು ಮತ್ತೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ರೈತರಿಗೆ ಹೇಳ್ತೇವೆ. ಯಾವ ಥರದ ರೀತಿಯಿಂದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಯಾವುದೇ ಒಬ್ಬ ರೈತ ಒಂದು ಯಂತ್ರನ ಬಾಡಿಗೆ ತಗೊಂಡೋದ್ರೆ ಇಷ್ಟು ದಿನದೊಳಗೆ ವಾಪಸ್ ತಂದು ಕೊಡಬೇಕು ಅಥವಾ ವಾರಗಟ್ಟಲೆ ಇಟ್ಕೊಳ್ಳೋ ಒಂದು ವ್ಯವಸ್ಥೆ, ಅವನಿಗೆ ಅವಶ್ಯಕತೆ ಎಷ್ಟು ದಿವಸ ಇರುತ್ತೆ ಅಷ್ಟು ದಿನ ಇಟ್ಕೋಬಹುದಾ? ನೀವು ಹಿಂಗೇನಾದ್ರೂ ಸಮಯ ನಿಗದಿ ಮಾಡಿರ್ತೀರಾ ಸರ್? ಪ್ರತಿ ಒಂದು ಯಂತ್ರಕ್ಕೆ ಒಂದು ಸಮಯ ನಿಗದಿ ಮಾಡಿದ್ವಿ. ಒಬ್ಬ ರೈತ ಒಂದು ಯಂತ್ರ ತಗೊಂಡೋದ್ರೆ 5 ದಿನದಿಂದ 6 ದಿವಸ ಒಂದು ವಾರ ಟೈಮ್ ಇರುತ್ತೆ. ಒಂದು 6 ದಿನ ಅವನು ತಂದು ಕೊಡಬೇಕು. ತಂದು ಕೊಟ್ಟು ಅವನ ಡಿಪಾಸಿಟನ್ನು ವಾಪಸ್ ತಗೊಳ್ಬೇಕು. ಮತ್ತೆ ಇನ್ನೊಬ್ಬ ರೈತನಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಮತ್ತೆ ಅವನಿಗೆ 6 ದಿವಸ ಇದೇ ರೀತಿಯ ರೊಟೇಷನಲ್ಲಿ ರೈತರು ವಾರಕ್ಕೊಬ್ಬೊಬ್ಬರಂಥ ಯಂತ್ರಗಳನ್ನು ಬಳಕೆ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಈ ಟ್ರ್ಯಾಕ್ಟರ್ಲ್ಲಿ ಉಪಯೋಗಿಸಂಥ ಯಂತ್ರಗಳು ಮಾತ್ರ ಬಾಡಿಗೆ ಸಿಗ್ತಾವೆ, ಇಲ್ಲಿ ಎತ್ತಿನಿಂದನೂ ನಾವು ವ್ಯವಸಾಯ ಮಾಡಲಿಕ್ಕೂ ಅನುಕೂಲ ಆಗೋಂಥ ಯಂತ್ರಗಳು ಏನಾದರೂ ಬಾಡಿಗೆ ಸಿಗ್ತಾವೆ ಸರ್ ರೈತರಿಗೆ? ಇಲ್ಲಿವರೆಗೂ ನಾವು ಎತ್ತಿನ ಯಂತ್ರೋಪಕರಣ ನಾವು ಇಲ್ಲಿ ಇಟ್ಟಿದ್ವಿ. ಬಟ್ ಯಾವ ಥರದ ರೈತರು ಯಾರು ಅದನ್ನು ಬಂದು ನಮಗೆ ಕೇಳಲಿಲ್ಲ. ಇದ್ದಾವೆ ಕೆಲವು ಕೂರಿಗೆ ಕುಂಟೆ ನೇಗಿಲೆಲ್ಲ ಎತ್ತಿನ ಇದ್ದಾವೆ. ಆದರೆ ಜಾಸ್ತಿ ರೈತರು ಬಾಡಿಗೆಗೆ ಬರೋದು ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳಿಗೆ ಅಷ್ಟೇ. ಹಾಗಾಗಿ ನಾವು ಕೂಡ ರೈತರು ಎತ್ತಿ ಚಾಲಿತ ಬಂದರೆ ನಾವು ಕೂಡ ಅದಕ್ಕೆ ಅವಕಾಶ ಮಾಡ್ತೇವೆ. ಅವು ಕಡಿಮೆ ಯಂತ್ರ ಇರೋದ್ರಿಂದ ನಾವು ಜಾಸ್ತಿ ಯಂತ್ರಗಳನ್ನು ಕಸ್ಟಮೈರಿಂಗ್ ಸೆಂಟ್ರಲ್ಲಿ ಇಟ್ಟಿಲ್ಲ. ರೈತರ ಒಂದು ಡಿಮ್ಯಾಂಡ್ ಜಾಸ್ತಿ ಆದರೆ ಮುಂದಿನ ಒಂದು ವ್ಯವಸ್ಥೆ ನಾವು ಮಾಡಲು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಯಂತ್ರಗಳನ್ನು ಉಪಯೋಗಿಸಿಕೊಂಡು ವ್ಯವಸಾಯ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತೈತೆ, ಸಮಯ ಉಳಿತಾಯ ಆಗ್ತೈತೆ, ಕೂಲಿ ಕಾರ್ಮಿಕರ ಒಂದು ಇದನ್ನ ಸಮಸ್ಯೆ ನೀಗಿಸ್ಕೊಳ್ಬಹುದು. ಒಟ್ಟಾರೆಯಾಗಿ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಈಗ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಹೊಸ ಹೊಸ ಯಂತ್ರಗಳನ್ನು ಬಂದಿರ್ತದೆ, ಆ ಯಂತ್ರಗಳನ್ನು ಬಳಕೆ ಮಾಡ್ಕೋಬೇಕು. ಹೊಸ ಆವಿಷ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಶ್ರಮ ವಹಿಸಿ ದುಡಿಮೆ ಮಾಡಿದಲ್ಲಿ ಕೃಷಿಯಲ್ಲಿ ಲಾಭ ಸಿಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ರೈತ ಬಾಂಧವರು ಆದಷ್ಟು ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಬಂದು ಇಲ್ಲಿ ತಾಂತ್ರಿಕ ಮಾಹಿತಿನ ಪಡೆದು ವ್ಯವಸಾಯ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕೃಷಿ ಯಂತ್ರಗಳ ಬಾಡಿಗೆ ಅಥವಾ ಯಂತ್ರೋಪಕರಣ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಬಾಂಧವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಈಗ ರೈತ ಬಾಂಧವರು ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಬ್ಬೂರು ಫಾರ್ಮು, ಹಿರಿಯೂರು ಇಲ್ಲಿ ಆಫೀಸಿನ ಸಮಯದಲ್ಲಿ ಬಂದು ಭೇಟಿ ಕೊಟ್ಟು ಇಲ್ಲಿ ಎಲ್ಲ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಎಲ್ಲ ವಿಚಾರ ಗೊತ್ತಿರ್ತಕ್ಕಂಥ ವಿಜ್ಞಾನಿಗಳು ಇಲ್ಲಿರ್ತಾರೆ. ಆ ವಿಜ್ಞಾನಿಗಳನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಬೇಕು. ಹಾಗಾಗಿ ನೀವು ಬಬ್ಬೂರು ಫಾರ್ಮಿನ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಂತ ಕೇಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಶರಣಪ್ಪ ಜಂಗಂಡಿ ನನ್ನನ್ನು ಭೇಟಿ ಮಾಡಬೇಕು. ನನ್ನ ಮೊಬೈಲ್ ನಂಬರ್ 9448697143. ಈ ಒಂದು ಮೊಬೈಲ್ ನಂಬರ್ಗೆ ಆಫೀಸ್ ಸಮಯದಲ್ಲಿ ತಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ರೈತ ಬಾಂಧವರೇ, ಡಾಕ್ಟರ್ ಶರಣಪ್ಪ ಜಂಗಂಡಿ ಸರ್ ಅವರ ಮೊಬೈಲ್ ಸಂಖ್ಯೆ ಹೀಗಿದೆ: 9448649413. ಈ ನಂಬರ್ಗೆ ಸಂಪರ್ಕ ಮಾಡಿ ಈ ಯಾಂತ್ರೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಬಹಳ ಸಂತೋಷ ಸರ್. ಈ ಯಾಂತ್ರೀಕರಣದಿಂದ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ಪಡ್ಕೊಂಬಿಡಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇತ್ತ ಗಮನಿಸಿ ಇದೊಂದು ಪ್ರಕಟಣೆ. ಕಡಲೆ ಬೆಳೆಯಲ್ಲಿ ನಿರ್ವಹಣಾ ತಾಂತ್ರಿಕತೆಗಳು. ಹಿಂಗಾರು ಹಂಗಾಮು ಆರಂಭವಾಗಿದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಕಡಲೆ ಬೆಳೆ ಬೆಳವಣಿಗೆಯಿಂದ ಕಾಯಿ ಕಟ್ಟುವ ಹಂತದಲ್ಲಿದೆ. ಈ ಸಮಯದಲ್ಲಿ ರೈತರು ಕೆಲವು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ಕಡಲೆ ಬೆಳೆ 30-40 ದಿನಗಳ ಬೆಳೆಯಾಗಿದ್ದಾಗ ಕುಡಿ ಚೂಟುವುದರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು. ಬಿತ್ತನೆಯಾದ 35 ದಿನಗಳ ನಂತರ ನ್ಯಾಫ್ಥಾಲಿಕ್ ಆಸಿಟಿಕ್ ಆಸಿಡ್ 20 ppm ಅನ್ನು 100 liter ನೀರಿಗೆ 2 milliliter ಬೆರೆಸಿ ಬೆಳೆಗೆ ಸಿಂಪಡಿಸುವುದರಿಂದ ಬೆಳೆ ಸದೃಢ ಆರೋಗ್ಯಕರ ಬೆಳವಣಿಗೆ ಹೊಂದುತ್ತದೆ. ಬಿತ್ತನೆಯಾದ 35 ದಿನಗಳ ನಂತರ ಸಸ್ಯವರ್ಧಕ ಟ್ರೈಕೋಂಟಿನಾಲ್ 1 milliliter ಅನ್ನು 1 liter ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಸಾವಯವ ರೈತರು ಬೀಜಾಮೃತ ಸಿಂಪರಣೆ ಕೈಗೊಳ್ಳಬಹುದು. ಸಸ್ಯ ಸಂರಕ್ಷಣೆ, ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1-1.5 milliliter ಅಜಾಡಿರೆಕ್ಟಿನ್ ಅನ್ನು 1 liter ನೀರಿಗೆ ಬೆರೆಸಿ ಸಿಂಪಡಿಸಿ ಅಥವಾ 0.5 gram ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಅಥವಾ 0.2 or 0.4 milliliter ಕ್ಲೋರೆಂಟ್ರಿ ನಿಪೋಲಿನ್ ಅನ್ನು 18.5 SC ಅನ್ನು 1 liter ನೀರಿಗೆ ಬೆರೆಸಿ ಸಿಂಪಡಿಸಿ. ನಿರ್ವಹಣಾ ಕಾರ್ಯಕ್ರಮವಾಗಿ ಜಮೀನಿನಲ್ಲಿ ಕವಲೊಡೆದ ಕೊಂಬೆಗಳನ್ನು ನೆಟ್ಟು ಜಮೀನಿನಲ್ಲಿ ಹಾಗೂ ಸುತ್ತಲೂ ಮಂಡಕ್ಕಿ ಅಥವಾ ಅನ್ನ ಚೆಲ್ಲುವುದರಿಂದ ಪಕ್ಷಿಗಳು ಆಕರ್ಷಿತವಾಗಿ ರೆಂಬೆ ಮೇಲೆ ಕುಳಿತುಕೊಳ್ಳುತ್ತವೆ, ಹಾಗೆ ಬೆಳೆಯಲ್ಲಿರುವ ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಈ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಕಡಲೆ ನಿರೀಕ್ಷಿತ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಕೃಷಿ ಮಾಹಿತಿಗಳನ್ನು ಒಳಗೊಂಡ ಮತ್ತೊಂದು ಹೊಚ್ಚ ಹೊಸ ಸರಣಿ ಕಾರ್ಯಕ್ರಮ ನೇಗಿಲ ಜಿಗಲಿ ದಾವಣಗೆರೆ ಕೃಷಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಚಿತ್ರದುರ್ಗ FM. ಇಲಾಖೆಯ ಯೋಜನೆಗಳು, ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ವಿವಿಧ ಬೆಳೆಗಳ ಬೇಸಾಯ ಕ್ರಮಗಳು, ಕೀಟ ರೋಗ ಹತೋಟಿ ಕ್ರಮಗಳು, ಗೊಬ್ಬರ ಔಷಧ ಬಳಕೆ ವಿಧಾನಗಳು, ನೀರು ಮಣ್ಣು ಪರೀಕ್ಷೆಯ ಮಹತ್ವ ಅಲ್ಲದೆ ಹಲವಾರು ಗ್ರಾಮೀಣ ಆಚರಣೆಗಳ ಕುರಿತು ಚರ್ಚೆ ಮತ್ತು ಮಾತುಕತೆ ಮೂಲಕ ಮಾಹಿತಿ ಪ್ರಸಾರದ ಜೊತೆಗೆ ಕೃಷಿ ತಜ್ಞರ ಅಧಿಕಾರಿಗಳ ಸಲಹೆ ಸೂಚನೆಗಳು ಕಾರ್ಯಕ್ರಮದಲ್ಲಿ ಮೂಡಿಬರುತ್ತವೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇರುತ್ತದೆ. ಕಾರ್ಯಕ್ರಮ ಕೇಳಿ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ತಪ್ಪದೇ ಕೇಳಿ ನೇಗಿಲ ಜಗಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಚಿತ್ರದುರ್ಗ FM. ಈ ಕಾರ್ಯಕ್ರಮದ ಮರು ಪ್ರಸಾರ ಮಂಗಳವಾರ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಪ್ರಕಟಣೆಯನ್ನ ಕೇಳಿದ್ರೆ ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಕಟ್ಟಿಸಾಳೆ ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗ ಒಂದೆರಡು ತೋಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರೆಂದ ಹಳ್ಳಿ ಅಣ್ಣೇಗೌಡ ಮದುಗನು ರಾಮಲ್ಲೇಗೌಡ ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೆ ಆರವ ಕೊಡ್ತಯ್ಯೋ ಬಿಟ್ಟು ಮಾಡಿಸಿ ಒಂದು ಬಂಡಿ ತಿಗ್ಲಿ ಮಾಡಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ವಿಳ್ಯ ತರಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ವಿಳ್ಯ ತರಿಸಿ ಹೆಜ್ಜೆ ಹೆಜ್ಜೆಗೆ ಪೂಜೆಯ ಮಾಡ್ತಯ್ಯೋ ಹಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ಕೊಳೆಯೂತ ಮೋಡಾದ ಕಡೆಯಿಂದ ಹಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ಕೊಳೆಯೂತ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾ ಬರುತ್ತಾಳೆ ಬರುತ್ತಾಳೆ